ದಾಖಲಾಗುವ ಸಂಭವವಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿನ. ಶಿಗ್ಗಾವಿಯಿಂದ ಮುಖ್ಯಮಂತ್ರಿ ಉಮೇದುವಾರಿಕೆ. ಜೆಡಿಎಸ್ 59 ಅಭ್ಯರ್ಥಿಗಳ ಮೂರನೇ ಪಟ್ಟಿ ಪ್ರಕಟ. ರಾಜ್ಯಾದ್ಯಂತ ಮತದಾನ ಕುರಿತ ಜಾಗೃತಿ ಕಾರ್ಯಕ್ರಮ ಮುಂದುವರಿಕೆ. ಇಂದು ವಿಶ್ವ ಯಕೃತ್ ದಿನ, ಹಲವೆಡೆ ಜನಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರ್ಕಾರ ರೈತ ಬಾಂಧವರ ಕಾರ್ಯಕ್ರಮ. ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ನೀನು ಬಿಜೆಪಿ ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಲ್ ಸಿಗೋ ಎಲ್ಲಾ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೆ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಗೆ ಭರವಸೆ, ಬಿಜೆಪಿಗೆ ಮತ ನೀಡಿ. रोहित, ये नया मोबाइल आते ही खराब हो गया, अब क्या करेंगे? दुकानदार और कंपनी से बात करेंगे. नहीं माने तो? तो उपभोक्ता के अधिकारों की रक्षा का पूरा इंतजाम है. 1915 पर कंप्लेंट करेंगे. 1915? हाँ, नेशनल कंज्यूमर हेल्पलाइन 1915. यहाँ आसानी से कंप्लेंट दर्ज हो जाती है और 1915 से समाधान भी जल्द होता है. ना हुआ तो? तो कंज्यूमर कमीशन है ना, इसमें ई दाखिल द्वारा ऑनलाइन केस कर सकते हैं. समझ गई, उपभोक्ता अधिकारों की रक्षा का पूरा इंतजाम है. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ರೈತ ಬಾಂಧವರೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಹಳೆಯ ಹೊನ್ನು. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಷಯ, ಆಳಂದ ತಾಲೂಕು ತಳೇಕಲ್ ಗ್ರಾಮದ ಭೂತಾಯಿ ಮಿಲೆಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮುಖ್ಯ ನಿರ್ವಹಣಾಧಿಕಾರಿಯಾಗಿರುವ ರಕ್ಷಿತಾ ಮಹಾದೇವಪ್ಪ ಲಾಳವಂತಿ ಅವರೊಂದಿಗೆ ಸಿರಿಧಾನ್ಯದ ಅನುಭವ ಕುರಿತು ಸಂದರ್ಶನದ ಒಂದನೇ ಭಾಗ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ರೋಳಿ. ಆಕಾಶವಾಣಿ ಹಿರಿಧಾನ್ಯಗಳು ಇವು, ಸಿರಿಧಾನ್ಯಗಳು ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು, ಹಳೆಯ ಹೊನ್ನು. ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಆಳಂದ ತಾಲೂಕು ತಡಕಲ ಗ್ರಾಮದ ಭೂತಾಯಿ ಮಿಲೆಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ರಕ್ಷಿತಾ ಮಹದೇವಪ್ಪ ಲಾಡವಂತಿ ಅವರೊಂದಿಗೆ ಸಿರಿಧಾನ್ಯದ ಅನುಭವ ಕುರಿತು ಸಂದರ್ಶನ ಭಾಗ ಒಂದು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಒಂದು ವಿಶೇಷ ರೈತ ಉತ್ಪಾದಕ ಕಂಪನಿ ಬಗ್ಗೆ ಮಾತಾಡೋಣ. ಈ ರೈತ ಉತ್ಪಾದಕ ಕಂಪನಿಯೊಳಗೆ ಸಿರಿಧಾನ್ಯಗಳನ್ನು ಯಾವ ರೀತಿ ಉತ್ಪಾದನೆ ಮಾಡ್ತಾ ಇದ್ದಾರೆ, ಅವುಗಳ ಮೌಲ್ಯವರ್ಧನೆ ಯಾವ ರೀತಿ ಆಗ್ತಾ ಇದೆ, ಮತ್ತು ಅದರ ಮಾರುಕಟ್ಟೆ ಯಾವ ರೀತಿ ಆಗ್ತಾ ಇದೆ, ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡ್ರೆ ಬಹುಶಃ ತಮಗೂ ಕೂಡ ಇದರಿಂದ ಪ್ರೇರಣೆ ಸಿಗಬಹುದು, ಮತ್ತು ಯಾವ ರೀತಿ ನಾವು ಮುಂದುವರಿಬಹುದು ಅನ್ನುವಂತಹ ಒಂದು ದಿಕ್ಸೂಚಿ ತಮಗೆ ಸಿಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಆಳಂದ ತಾಲೂಕು ತಡಕಲ ಗ್ರಾಮದ ಭೂತಾಯಿ ಮಿಲ್ಲೆಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವಂತಹ ರಕ್ಷಿತಾ ಮಹದೇವಪ್ಪ ಲಾಡವಂತಿಯವರು ಇತ್ತ ನಮ್ಮ ಜೊತೆಗೆ ಇದ್ದಾರೆ. ರಕ್ಷಿತಾ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್. ಬಹಳ ಕಡಿಮೆ ಅವಧಿಯೊಳಗೆ ತಾವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಈ ಭೂತಾಯಿ ಮಿಲ್ಲೆಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಏನಿದೆ, 2 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾವು ಕೇಳಿದೀವಿ. 2021 ಮೇದಿಂದ ಶುರುವಾದಂತಹ ಒಂದು ಉತ್ಪಾದಕ ಕಂಪನಿ, ರೈತರು ಇಷ್ಟು ಬೇಗ ಅದರೊಳಗೆ ಸಾಧನೆ ಮಾಡಿರುವುದು ಬಹಳ ವಿಶೇಷ ಆಗಿರುವಂತಹದ್ದು. ಅದರೊಳಗೂ ತಮ್ಮ ಕಂಪನಿ ಬಗ್ಗೆ ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಜಿ ಅವರು ತಮ್ಮ ಕಂಪನಿಯ ಬಗ್ಗೆ ವಿಶೇಷ ಮಾತುಗಳನ್ನ, ಮೆಚ್ಚುಗೆ ಮಾತುಗಳನ್ನ ಆಡಿರುವುದು ಬಹುಶಃ ನಮಗೆಲ್ಲರಿಗೂ ಈ ಸಂದರ್ಭದೊಳಗೆ ನೆನಪು ಮಾಡಿಕೊಳ್ಬೇಕು. ಪ್ರಧಾನಮಂತ್ರಿಗಳೇ ತಮ್ಮ ಕಂಪನಿಯನ್ನ ಮೆಚ್ಚಿದ್ದಾರೆ, ಮತ್ತು ಇಂಥ ಒಂದು ಸಂದರ್ಭದೊಳಗೆ ಅವರ ಮೆಚ್ಚುಗೆಯನ್ನು ಗಳಿಸಿ ಯಾವ ರೀತಿ ಇಲ್ಲಿ ತನಕ ತಾವು ಕಾರ್ಯ ಮಾಡ್ಕೋತ ಬಂದಿರಿ, ನಮ್ಮ ರೈತರಿಗೆ ಯಾವ ರೀತಿ ಅನುಕೂಲ ಆಗಿದೆ, ಮುಂದಿನ ದಿನಗಳಲ್ಲಿ ಆ ಕಂಪನಿಯ ಪ್ಲಾನ್ಗಳೇನು, ಈ ಎಲ್ಲ ವಿಷಯಗಳ ಬಗ್ಗೆ ತಮ್ಮದೇ ಆದಂತಹ ಅನುಭವಗಳನ್ನು ಹೇಳ್ತೀರಿ. ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಸರ್ ಹೇಳಿದಾಗೆ ನಮ್ಮ ಕಂಪನಿ ಮೇನ್ ವರ್ಕ್ ಮಾಡ್ತಿರೋದು ಮಿಲ್ಲೆಟ್ಸ್ಗಳ ಬಗ್ಗೆ, ಸಿರಿಧಾನ್ಯಗಳು. ಸೊ ಇದು ಒಂದು ರೈತ ಉತ್ಪಾದಕ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ರೈತರು ಏನ್ ಬೆಳೆದಿರ್ತಾರಲ್ಲ ಅದನ್ನೇ ನಾವು ತಗೊಂಡು ಮೌಲ್ಯವರ್ಧನೆ ಮಾಡಿ ಮತ್ತೆ ರೈತರಿಗೆ ಅದರಿಂದ ಪ್ರಾಫಿಟ್ ಬರೋ ತರ ಮಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಈ ಕಂಪನಿ ಮೂಲಕ. ಸೊ ಈಗ ಈ ಕಂಪನಿಯಲ್ಲಿ ನಾವು ಮುಖ್ಯವಾಗಿ ಎದಕ್ ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದ್ರೆ ಮಿಲ್ಲೆಟ್ಸ್. ಬಿಕಾಸ್ ಯಾಕೆ ನಾವು ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಲತ್ತೀವಿ ಅಂದ್ರೆ, ಈಗ ಒಂದು 10-15 ವರ್ಷದಿಂದ ನೋಡ್ತಿರ್ಬೋದು ನಾವು ಮಿಲ್ಲೆಟ್ಸ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಮರ್ತೇ ಬಿಟ್ಟಿದ್ದಾರೆ. ಸರ್ ಈಗ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಎಲ್ರಿಗೂ ರೈಸ್, ಗೋಧಿ, ಸೊ ಅದೆಲ್ಲ ಅದು ಒಂಥರ ಅಡಿಕ್ಟ್ ಆದಂಗಾಗಿದೆ. ಸೊ ಹಂಗಾಗಿ ಸಿರಿಧಾನ್ಯಗಳು ಬೆಳೆಯೋದು ಎಷ್ಟು ಕಮ್ಮಿ ಆಗಿದೆ ಅನ್ನೋದು ನಿಜನೋ ಅಷ್ಟೇ ಯಾರಿಗೂ ಗೊತ್ತಿಲ್ಲ ಅನ್ನೋದು ನಿಜ ಸರ್ ಇವಾಗ. ಸೊ ಆದ್ರಿಂದ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಾಗಿರ್ಬೋದು, ಬಿಕಾಸ್ ಯಾಕೆ ಇದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅಂದ್ರೆ, ನೀವು ಯಾವುದೇ ಒಂದು ಫುಡ್ ತಿಂದ್ರು ನೀವು ಒಂದ್ ಟೈಮ್ ಮಿಲ್ಲೆಟ್ಸ್ ಒಂದ್ ದಿನಲ್ಲಿ ತಿನ್ನೋಲ್ಲಿ ಏನ್ ನಿಮಗೆ ಪೋಷಕಾಂಶಗಳು ಸಿಗುತ್ತಲ್ಲ, ನೀವೆಲ್ಲ ಬೇರೆ ಫುಡ್ ತಿಂದ್ರು ಅಷ್ಟು ಸಿಗಂಗಿಲ್ಲ ಸರ್. ಅದಕ್ಕೆ ಸರ್ಕಾರನು ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ. ಬಿಕಾಸ್ ನಮ್ಮ ದೇಶದಲ್ಲಿ ಏನಾಗ್ತಿದೆ, ಕುಪೋಷಣೆ ಜಾಸ್ತಿ ಆಗ್ತಿದೆ ನಾವ್ ಡೇಸ್. ಸೊ ಹಂಗಾಗಿ ಇಟ್ಸ್ ಅ ಪವರ್ ಹೌಸ್ ಆಫ್ ನ್ಯೂಟ್ರಿಯನ್ಸ್ ಅಂತ ನ್ಯೂಟ್ರಿ ಸೀರಿಯಲ್ಸ್ ಅಂತ ಹೇಳಿ ನಾಮಕರಣ ಮಾಡಿದ್ದಾರೆ. ಎಸ್ ಸರ್, ಬಿಕಾಸ್ ಯಾಕಂದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಏನಿದೆ ಸರ್, 10% ಇರುತ್ತೆ ಸರ್. ಆಮೇಲೆ ಫೈಬರ್ ಕಂಟೆಂಟ್ ಇದೆ. ಫೈಬರ್ ಕಂಟೆಂಟ್ ಇರೋದ್ರಿಂದ ಇದು ಏನಾಗುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಜಾಸ್ತಿ ಮೆಡಿಸಿನಲ್ ಸಪೋರ್ಟ್ ಏನಿರುತ್ತಲ್ಲ ಸರ್, ಜಾಸ್ತಿ ಕೊಡುತ್ತಿದ್ದು ಬೇರೆ ಆಹಾರಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಹಂಗಾಗಿ ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಇದ್ರ ಬಗ್ಗೆನೆ ಜಾಸ್ತಿ ತಿಳುವಳಿಕೆ ಮೂಡಿಸಿ ಎಲ್ಲರೂ ಸ್ವಲ್ಪ ಜಾಸ್ತಿ ಇದನ್ನು ಅವರ ಆಹಾರ ಪದ್ಧತಿಯಲ್ಲಿ ರೂಢಿ ಮಾಡ್ಕೋಬೇಕು ಅಂತ ಕೇಂದ್ರ ಸರ್ಕಾರ ಆದೇಶನ ಆಗಿರೋದ್ರಿಂದ. ಸೊ ನಮ್ಮ ಹತ್ರನೂ ಜಾಸ್ತಿ ಜನ ಫಾರ್ಮರ್ಸ್ ಏನಿದ್ದಾರೆ ಸರ್, ಇದ್ರ ಬಗ್ಗೆ ವೆರಿ ನಾಲೆಜಬಲ್ ಇದಾರೆ. ಸೊ ಲೈಕ್ ಅವ್ರು ಹಿಂದಿನ ಕಾಲದಿಂದ ಮಿಲ್ಲೆಟ್ಸ್ ಬೆಳೀತಿದ್ದಾರೆ, ಆಮೇಲೆ ಬಳಸ್ತಾನೂ ಇದಾರೆ ಮನೆಯಲ್ಲಿ ಹಳ್ಳಿಗಳಲ್ಲಿ. ಸೊ ಹಂಗಾಗಿ ನಾವು ಯಾಕೆ ಮಿಲ್ಲೆಟ್ಸ್ ಬಗ್ಗೆ ಮಾಡಬಾರ್ದು ಅಂತ ನಾವು ಮಿಲ್ಲೆಟ್ಸ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಮಾಡ್ಕೊಂಡಿದ್ದೀವಿ. ನೀವು ಕಂಪನಿ ಶುರು ಮಾಡಿದ್ದೆ ಮಿಲ್ಲೆಟ್ಗಳನ್ನು ಬೆಳಿಬೇಕು, ಸಿರಿಧಾನ್ಯಗಳನ್ನು ಬೆಳಿಬೇಕು ಅನ್ನುವಂತಹ ಒಂದು ವಿಚಾರ? ಎಸ್ ಸರ್, ಎಸ್ ಸರ್. ಸೊ ಇದು ಏನಕ್ಕೆ ನಮಗೆ ಇನ್ಸ್ಪೈರ್ ಮಾಡಿರೋದ್ರೆ, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಕೇಂದ್ರ ಹೈದರಾಬಾದ್ ಅವರು ನಮಗೆ ಟೆಕ್ನಿಕಲ್ ಗೈಡೆನ್ಸ್ ಕೊಡ್ತಿದ್ದಾರೆ ಸರ್. ಆಮೇಲೆ SFSA ಸ್ಮಾಲ್ ಫಾರ್ಮರ್ ಅಗ್ರಿ ಬಿಸಿನೆಸ್ ಕಾನ್ಸ್ಯೂಮೆಂಟ್ಸ್, ಇವರು ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಸೊ ಹಂಗಾಗಿ ನಾವು ಸಿರಿಧಾನ್ಯಗಳಲ್ಲಿ ನಮಗೆ ಮೇಜರ್ ಆಗಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಮ್ಮ ಜೊತೆ IIMR ಭಾರತೀಯ ಸಿರಿಧಾನ್ಯ ಸಂಸ್ಥೆ ಅವರು ನಮಗೆ ಸಪೋರ್ಟ್ ಇರೋದ್ರಿಂದ ಪರ್ಟಿಕ್ಯುಲರ್ ಏನೇ ಒಂದು ಟೆಕ್ನಾಲಜಿ ಆಗಿರ್ಬೋದು, ಹೆಂಗ್ ಬೆಳಿಬೇಕು, ಬಿತ್ತನೆ ಇರಬಹುದು ಅಥವಾ ನಿಮ್ಮ ತಳಿಗಳಿರಬಹುದು, ಬೇಸಾಯ ಕ್ರಮಗಳಿರಬಹುದು, ಅದು ಆಮೇಲೆ ಅದರಂದ್ರೆ ಯಾವ ತರ ಮೌಲ್ಯವರ್ಧನೆ ಮಾಡ್ಕೋಬಹುದು ಮತ್ತೆ ಮಾರ್ಕೆಟಿಂಗ್ ಯಾವ ತರ ಮಾಡಬಹುದು ಅನ್ನೋದಕ್ಕೆ ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ನಮ್ಗೆ IIMR ಅಲ್ಲಿ. ಸೊ ಹಂಗಾಗಿ ನಮ್ಮ ರೈತರು ಕೂಡ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಾರೆ ಅದು ಬೆಳೆಯಕ್ಕೆ. ಸೊ ಸ್ಪೆಷಲಿ ನಾವು ಇದು ಮಾಡಿರೋದು May 12, 2021. ಸೊ ಅದು ಆದ್ಮೇಲೆ ನಮ್ಮ ಕಂಪನಿಯಲ್ಲಿ 10 ಜನ ಡೈರೆಕ್ಟರ್ ಇದ್ದಾರೆ ಸರ್. 10 ಜನ ಡೈರೆಕ್ಟರ್ ಎಲ್ಲರೂ ಫಾರ್ಮರ್ಸ್, ಎಲ್ಲರೂ ಅವ್ರದೇ ಆದ ಪರ್ಟಿಕ್ಯುಲರ್ ಒಂದೊಂದು ಬೆಳೆಯಲ್ಲಿ ಇಂಟ್ರೆಸ್ಟೆಡ್ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದ್ದಾರೆ, ಆಮೇಲೆ ಅವಾರ್ಡ್ ವಿನ್ನಿಂಗ್ ಫಾರ್ಮರ್ಸ್ ಇದ್ದಾರೆ ಡೈರೆಕ್ಟರ್ ಗ್ರೂಪ್ ಅಲ್ಲಿ. ಸೊ ಅವ್ರನ್ನೆಲ್ಲ ತಗೊಂಡು ಅವರ ಅಂಡ್ರಲ್ಲಿ ನಮ್ಗೆ 600 ರೈತ ಮೆಂಬರ್ಸ್ ಇದ್ದಾರೆ ಸರ್. ಈಗ ನಮ್ಮ ಹತ್ರ ಶೇರ್ ಮೆಂಬರ್ಸ್ 600 ಇದ್ದಾರೆ. ಸೊ ಎಲ್ಲರೂ ಅವ್ರದೇ ಆದ ಸ್ವಲ್ಪ ಜನ 1,000 rupees ಕೊಟ್ಟು ಮೆಂಬರ್ ಆಗಿದ್ದಾರೆ. ಶೇರ್ಸ್ ಸ್ವಲ್ಪ 2,000 ಶೇರ್ಸ್ ಇದೆ ಸರ್ ಒಬ್ಬೊಬ್ರದು. ಸೊ ಆ ತರ ಶೇರ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಅದೇ ಶೇರ್ಸ್ ಅಮೌಂಟ್ ನ ಬಂಡವಾಳ ಅಂತಾಗಿ ಇಟ್ಕೊಂಡು ಸೊ ಅದರಿಂದ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಸರ್. ಆಮೇಲೆ ಅದು ಆದ್ಮೇಲೆ ನಾವು ಈಗ ನಾವು ಸಿರಿಧಾನ್ಯ ಜಾಸ್ತಿ ಒತ್ತು ಕೊಡೋದ್ರಿಂದ ಲಾಸ್ಟ್ ಇಯರ್ ಅಂದ್ರೆ 1 ವರ್ಷ ಅಂತೂ ನಾವು ಜಾಸ್ತಿ ರಜಿಸ್ಟ್ರೇಷನ್ ಆ ಪ್ರೊಸೆಸ್ ಅಲ್ಲಿ ನಮ್ದು ಹೋಯ್ತು. ಲಾಸ್ಟ್ ಜೂನ್ ಇಂದ ನಮ್ದು ಮೇನ್ ಫೋಕಸ್ ಆಗಿರೋದು ಫಾರ್ಮರ್ಸ್ ಗೆ ಇದು ಜಾಸ್ತಿ ಮಿಲ್ಲೆಟ್ ಸೀಡ್ಸ್ ಎಲ್ಲ ಪ್ರೊವೈಡ್ ಮಾಡಿ ಸೊ ಅದು ಎಲ್ಲ ಗ್ರೋ ಮಾಡಿ ಮತ್ತೆ ಬೈಬ್ಯಾಕ್ ಮಾಡಿ. ಸೊ ಹಂಗಾಗಿ ಸೊ ಫಾರ್ಮರ್ಸ್ ಏನಿದ್ದಾರೆ ಈಗ ನವಡೇಸ್ ಸಣ್ಣ ಬೀಜಗಳ ಬೆಳೆ ಏನಿದೆ ಅಲ್ಲ ಸರ್ ಬೆಳೆಯೋದು ಕಮ್ಮಿ ಆಗಿದೆ. ಸೊ ಹಂಗಾಗಿ ಈ ಕಡೆ ಪ್ರಮುಖವಾಗಿ ಕಲಬುರಗಿ ರೀಜನ್ ಅಲ್ಲಿ ತೊಗರಿ ಬೆಳೀತಾರೆ ಸರ್ ಜಾಸ್ತಿ. ಸೊ ಹಂಗಾಗಿ ಅಲ್ಲಿ ಇಲ್ಲಿ ಯಾರಾದ್ರೂ ಸ್ವಲ್ಪ ಬೆಳೆದ್ರು ಅದು ಪಕ್ಷಿಗಳೆಲ್ಲ ತಿಂದು ಹಾಳು ಮಾಡಿ ಹೋಗ್ತಿದೆ. ಸೊ ಹಂಗಾಗಿ ಜಾಸ್ತಿ ಜನ ಫಾರ್ಮರ್ಸ್ ಅದು ಬೆಳೆಯೋದ್ರಿಂದ ಹಿಂದೆ ಸರ್ಕೊಂತಿದ್ದಾರೆ. ಸೊ ಬೆಳೆದಿರೋದೆಲ್ಲ ಹಾಳಾಗ್ತಿದೆ ಅಂತ. ಸೊ ಹಂಗಾಗಿ ನಾವೇನ್ ಮಾಡಿದೀವಿ ಲಾಸ್ಟ್ ಇಯರ್ ಜೂನ್ ಅಲ್ಲಿ ಅರೌಂಡ್ 250 kg ಅಷ್ಟು ನವಣೆ ಮತ್ತೆ 250 kg ಅಷ್ಟು ಸಾಮೆ ಕೊಟ್ಟು ಫ್ರೀಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್. ಅರೌಂಡ್ 300-400 ಜನ ರೈತರಿಗೆ 1 ಎಕರೆ 2 ಎಕರೆ ಅವ್ರ ಇಂಟ್ರೆಸ್ಟ್ ಪ್ರಕಾರ ಯಾವ ತರ ಬೆಳಿತೀನಿ ಅಂತಂದ್ರು ಆತರ ಅವರಿಗೆ ಸೀಡ್ಸ್ ಅನ್ನ ಫ್ರೀಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್ ನಾವು. ಸೊ ಅದರಿಂದ ಲಾಸ್ಟ್ ಇಯರ್ ಅರೌಂಡ್ 200-250 ಮೆಂಬರ್ಸ್ ಆತರ ಬೆಳೆದ್ರು ಸರ್ ಎಲ್ಲ ಮಿಲ್ಲೆಟ್ಸ್. ಸೊ ಏನಾಯ್ತು ಹೆವಿ ರೈನ್ ಫಾಲ್ ಇಂದ ದ ಸೀಡ್ಸ್ ಆರ್ ವೆರಿ ಮೈನ್ಯೂಟ್ ಇರೋದ್ರಿಂದ ಸೊ ಎಲ್ಲ ಸೀಡ್ಸ್ ಕೊಚ್ಕೊಂಡು ಹೋಯ್ತು. ಸೊ ಬೆಳೆದಿರೋದ್ರಲ್ಲಿ ಅರೌಂಡ್ 1 ಎಕರೆಗೆ 1 ಕ್ವಿಂಟಲ್ 2 ಕ್ವಿಂಟಲ್ ಇಷ್ಟೇ. ಬಿಕಾಸ್ ದ ಅವರೇಜ್ ಇದು ಈಲ್ಡ್ ಏನಿರೋದ್ರೆ 7-8 ಕ್ವಿಂಟಲ್ ಪರ್ ಎಕರೆ ಬರುತ್ತೆ ಸರ್ ಇದು. ಬಿಕಾಸ್ ಇದಕ್ಕೇನು ಜಾಸ್ತಿ ಫಲವತ್ತತೆ ಆದ ಭೂಮಿ ಬೇಕಾಗಿಲ್ಲ. 7-8 ಕ್ವಿಂಟಲ್ ಬಂದ್ರು ಬಹಳ ಚಲೋನೇ ಇಳುವರಿ. ಹಾ ಸರ್ ಅದು ಹೈಯೆಸ್ಟ್ ಇಳುವರಿ. ಬಟ್ ಜಾಸ್ತಿ ಮಳೆಯಿಂದ ಏನಾಗಿದೆ ಸೀಡ್ಸ್ ಎಲ್ಲ ವೇಸ್ಟ್ ಆಗಿ ಎಲ್ಲ ಹರ್ಕೊಂಡು ಹೋಗಿ ಸೊ ಹಂಗಾಗಿ ಇಳುವರಿಯಲ್ಲಿ ಬಹಳ ಕುಸಿತ ಆಯ್ತು ಸರ್ ನಮ್ಗೆ ಲಾಸ್ಟ್ ಇಯರ್. ಸೊ ಹಂಗಾಗಿ ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಕಮ್ಮಿ ಆಯ್ತು. ಸೊ ಹಂಗಾಗಿ ಬೆಳೆದಿರೋ ಈಗ ಎಷ್ಟು ಜನ ಎಲ್ಲ ಫಾರ್ಮರ್ಸ್ 1 ಕ್ವಿಂಟಲ್ 2 ಕ್ವಿಂಟಲ್ ಎಷ್ಟೇ ಬೆಳೆದಿದ್ರು ತಂದು ಡೈರೆಕ್ಟ್ ಆಫೀಸಿಗೆ ಕೊಡ್ತಾರೆ ನಮ್ ಕಡೆ ವೇ ಮಾಡಿ ನೀಟಾಗಿ. ನಾವು ಮಾರ್ಕೆಟ್ ಅಲ್ಲಿ 25-26 rupees ಇದೆ. ನಾವು ಅಪ್ ಟು 35-40 rupees ಪರ್ ಕೆಜಿ ತನಕ ಫಾರ್ಮರ್ಸ್ ಕಡೆಯಿಂದ ಬೈ ಮಾಡಿದೀವಿ ಸರ್. ಸೊ ಬೈ ಮಾಡೋದಲ್ದೇನೆ ಸೊ ಯಾರು ಇಂಟ್ರೆಸ್ಟೆಡ್ ಮನೇಲಿ ಕನ್ಸ್ಯೂಮ್ ಮಾಡ್ತಾರೆ ಅವರಿಗೂ ಕೂಡ ನಾವು ಫ್ರೀ ಪ್ರೊಸೆಸ್ ಮಾಡ್ಕೊಡ್ತಿದೀವಿ ಪ್ರೆಸೆಂಟ್. ಅಂದ್ರೆ ಅಕ್ಕಿನ ಫ್ರೀ ಅಲ್ಲೇ ಮಾಡ್ಕೊಡ್ತಿದ್ವಿ ಸರ್. ನಮ್ಮ ಹತ್ರ ಪ್ರೊಸೆಸಿಂಗ್ ಯೂನಿಟ್ ಇದೆ, ಪ್ರೈಮರಿ ಪ್ರೊಸೆಸಿಂಗ್ ಮತ್ತೆ ಡಿಹಲರ್ ಇದೆ. ಸೊ ಆದ್ರಿಂದ ನಾವು ಅವರಿಗೆ ಫ್ರೀ ಕೊಡೋದ್ರಿಂದ ಏನಾಗುತ್ತ ಈಗ ಅಲ್ಲಿ ಎಲ್ಲೂ ಜಾಸ್ತಿ ಅದು ಅಕ್ಕಿ ಮಾಡೋ ಯಂತ್ರ ಇರದೇ ಇರೋದ್ರಿಂದ ಅವರು ಕನ್ಸುಮ್ಷನ್ ಕಮ್ಮಿ ಆಗಿತ್ತು. ಸೊ ನಾವು ಆತರ ಎಲ್ಲ ಮಾಡ್ಕೊಡೋದ್ರಿಂದ ಇವಾಗ ಜಾಸ್ತಿ ಜನ ಅವ್ರ ಆಹಾರ ಪದ್ಧತಿಯಲ್ಲಿ ಅಲ್ಲಿ ಹಳ್ಳಿಗಳೆಲ್ಲ ರೂಢಿ ಮಾಡ್ಕೊಂತಿದ್ದಾರೆ ಸರ್ ಇವಾಗ. ಸೊ ಅದು ಒಂದು ಪ್ಲಸ್ ಪಾಯಿಂಟ್. ಅದು ಆದ್ಮೇಲೆ ಈಗ ರೈತರಿಗೆ ಏನಾಗ್ತಿದೆ 25 rupees ಪರ್ ಕೆಜಿ ಅಂದ್ರೆ ಯಾರು ಬೆಳೆಯಂಗಿಲ್ಲ. ಬಿಕಾಸ್ ಈಗ ನಾವು ತೊಗರಿ ಕಡಲೆ ಅವೆಲ್ಲ ಹೆಂಗಿದೆ 7,000-6,500 ಬೆಂಬಲ ಬೆಲೆ ಅಷ್ಟಂತೂ ಇದ್ದೇ ಇರುತ್ತೆ ಸರ್. ಸೊ ಹಂಗಾಗಿ ಫಾರ್ಮರ್ಸ್ ಏನ್ ತಲೆಯಲ್ಲಿ ಏನಿದೆ ಇದು ಬಿಡಿ ಇಷ್ಟೆಲ್ಲ ಮಾಡಿ ಮತ್ತೆ ಪಕ್ಷಿ ಎಲ್ಲ ತಿಂದು ಹೋಗುತ್ತ. ಸೊ ಬೆಟ್ರ್ ತೊಗರಿ ಬೆಳೆದ್ರೇನೆ ಸಾಕು 1 ಎಕರೆಗೆ 5-6 ಕ್ವಿಂಟಲ್ ಬಂದ್ರು ದಟ್ಸ್ ಇನಫ್. ಆ ರೇಂಜಿಗೆ ಫಾರ್ಮರ್ಸ್ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗಿತ್ತು. ಸೊ ಲಾಸ್ಟ್ ಟೈಮ್ ನಾವೇನ್ ಮಾಡಿದ್ವಿ ಅದು ಎಲ್ಲ ಸ್ವಲ್ಪ ಎಲ್ಲ ಫಾರ್ಮರ್ಸ್ ಗೆ ಕೌನ್ಸಿಲಿಂಗ್ ಮಾಡಿ ಈ ತರ ಬೆಳೀರಿ ಇದರಿಂದ ಏನ್ ಉಪಯೋಗ ನಮ್ಮ ಆಹಾರ ನಮ್ದು ಆರೋಗ್ಯ ಅಲ್ಲಿ ಏನ್ ಚೇಂಜಸ್ ಕಾಣಬಹುದು ಇದು ತಿನ್ನೋದ್ರಿಂದ. ಸೊ ಆತರ ಈಗ ಎಕ್ಸ್ಪೀರಿಯನ್ಸ್ಡ್ ಸೈಂಟಿಸ್ಟ್ ಆಗಿರ್ಬೋದು ಆಮೇಲೆ ಅದೇ ಮಿಲ್ಲೆಟ್ ರಿಲೇಟೆಡ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು ಅವರನ್ನೆಲ್ಲ ಕರೆಸಿ ಸ್ವಲ್ಪ ಟ್ರೈನಿಂಗ್ ಎಲ್ಲ ಮಾಡಿಸಿ ಆಮೇಲೆ ನಾವು ಕೂಡ ಎಲ್ಲಿ ಹೋದಲ್ಲೆಲ್ಲ ಅವರಿಗೆ ಅದ್ರ ಬಗ್ಗೆ ಹೇಳೋದಾಗಿ ಅದ್ರ ಬಗ್ಗೆ ಪ್ರಾಮುಖ್ಯತೆ ಮತ್ತೆ ಅದು ಮಿಲ್ಲೆಟ್ಸ್ ರಿಲೇಟೆಡ್ ಎಲ್ಲೇ ಒಂದು ಎಕ್ಸಿಬಿಷನ್ ಆಗಿರ್ಬೋದು ಒಂದು ಫಂಕ್ಷನ್ ಆಗಿರ್ಬೋದು ಎಲ್ಲಾ ಕಡೆ ಸ್ವಲ್ಪ ಸ್ವಲ್ಪ ಫಾರ್ಮರ್ಸ್ ಗೆ ಎವ್ರಿ ಟೈಮ್ ಕರ್ಕೊಂಡು ಹೋಗು ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಆತರ ನಾವು ಲಾಸ್ಟ್ ಟೈಮ್ ಸ್ವಲ್ಪ ಜನ ಫಾರ್ಮರ್ಸ್ ಗೆ ಗ್ರೋ ಮಾಡಕ್ಕೆ ಇದು ಮಾಡಿದ್ವಿ ಸರ್. ಸೊ ಮಾಡಿದ್ಮೇಲೆ ಸೊ ಏನಾಯ್ತು ನಮ್ಗೆ ಬರೀ ಅಕ್ಕಿ ಮಾಡಿ ಮಾರೋದ್ರಿಂದ ಅಷ್ಟು ನಮ್ಗೆ ಪ್ರಾಫಿಟೇಬಲ್ ಅನ್ಸಲಿಲ್ಲ ಸರ್. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದಾಗ ಮೌಲ್ಯವರ್ಧನೆ ನಮಗ್ ಸಿಕ್ಕಿರೋ ಆನ್ಸರ್ ಅಂದ್ರೆ ಮೌಲ್ಯವರ್ಧನೆ, ಮತ್ತೆ IIMR ಅವರು ಹೆಲ್ಪ್ ತಗೊಂಡು. ಸೊ ಮೌಲ್ಯವರ್ಧನೆ ಏನ್ ಮಾಡಬಹುದು, ಸ್ಪೆಷಲಿ ನಮ್ಮ ಹತ್ರ ಯಾವುದೇ ಯಂತ್ರೋಪಕರಣ ಇರಲಾರ್ದೆ ಮಿನಿಮಮ್ ಬಜೆಟ್ ಅಲ್ಲಿ ನಾವು ನಮ್ಮ ವಿಲೇಜ್ ಅಲ್ಲಿ ಏನ್ ಮಾಡ್ಕೋಬೇಕು ಅಂತ ನಾವು ಇದು ಮಾಡಿದಾಗ, ಸೊ ಫಸ್ಟ್ ಒನ್ ನಮ್ಮ ಇದ್ರಲ್ಲಿ ಇರೋದು ರೈಸ್ ಅಂತೂ ಫಸ್ಟ್ ಆಪ್ಷನ್ ಇತ್ತು ಸರ್. ಎಲ್ಲಾ ತರಹದ ರೈಸ್ ಗಳ ಮಾಡ್ತೀವಿ ನಾವು, ಅಂದ್ರೆ ಅಕ್ಕಿಗಳು ಮಾಡ್ತೀವಿ, ನವಣೆ, ಸಾಮೆ, ಬರ್ಗು, ಯಾವ್ದೇ ಇರಲಿ. ಅದು ಆದ್ಮೇಲೆ ಬಿಸ್ಕೆಟ್ಸ್ ಕುಕ್ಕೀಸ್ ಮಾಡ್ತಿದೀವಿ ಸರ್, ರಾಗಿ ಮತ್ತೆ ನವಣೆದು. ಆಮೇಲೆ ಯಾವುದು ಪರ್ಟಿಕ್ಯುಲರ್ ಇದೇ ಮಿಲ್ಲೆಟ್ಸ್ ಬೇಕಂತ ಆರ್ಡರ್ ಬಂದಾಗ ಅದು ಪರ್ಟಿಕ್ಯುಲರ್ ಮಿಲ್ಲೆಟ್ಸ್ ಇಂದ ಕುಕ್ಕೀಸ್ ಮಾಡ್ತಿದೀವಿ. ಅದಾದ್ಮೇಲೆ ಮಿಲ್ಲೆಟ್ಸ್ ಲಡ್ಡು ಮಾಡ್ತಿದೀವಿ. ಅಂದ್ರೆ ನವಣಿ ಕುಕ್ಕಿ ಬೇಕು, ನವಣಿ ಬಿಸ್ಕೆಟ್ ಬೇಕು, ಸಾವಿ ಬಿಸ್ಕೆಟ್ ಬೇಕು ಅಂತ ಅಂದಾಗ ಮಾತ್ರ ನೀವು ಮಾಡ್ತಾ ಇದ್ದೀರಿ? ಅಂದ್ರೆ ಹಂಗಿಲ್ಲ ಸರ್, ಲೈಕ್ ಹೆಂಗಂದ್ರೆ ಈಗ ಪ್ರಾಬಬ್ಲಿ ನಮ್ ಕಡೆ ಕಂಟಿನ್ಯೂಸ್ ಆಗಿರೋದು ರಾಗಿ ಮತ್ತೆ ನವಣೆ, ಎರಡು ಕಂಟಿನ್ಯೂಸ್ ಅಲ್ಲಿ ಇರುತ್ತೆ ಸರ್. ಆಮೇಲೆ ಬೇರೆ ಬೇರೆ, ಈಗ ಎಕ್ಸಾಂಪಲ್ ಒಬ್ಬರು ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟೆಡ್ ಟು ಸಾಮೆ ಇರುತ್ತೆ, ಬರ್ಗು, ಕೋಡು ಮಿಲ್ಲೆಟ್ ಆತರ ಪರ್ಟಿಕ್ಯುಲರ್ ನಮಗೆ ಇದೇ ಮಿಲ್ಲೆಟ್ ಅಲ್ಲಿ ಟೇಸ್ಟ್ ಮಾಡೋದಿದೆ ಅಂತಂದ್ರೆ ಪರ್ಟಿಕ್ಯುಲರ್ ಅದನ್ನು ಮಾಡಿಸಿ ಕೊಡ್ತೀವಿ ನಾವು. ಯಾವ ಮಿಲ್ಲೆಟ್ ಅಂತಾರೆ ಅದು. ಈಗೇನು ನಿಮ್ಮಲ್ಲಿ ರೈತರು ಈಗ ತಾವು ಹೇಳಿದ್ರಿ ನವಣೆ ಮತ್ತು ಸಾವಿ ಬೆಳೀತಾ ಇದ್ದಾರೆ ಅಂತ ಹೇಳಿ, ಇದಲ್ಲದೆ ಮತ್ತೆ ಯಾವ್ಯಾವ ಸಿರಿಧಾನ್ಯಗಳನ್ನು ಬೆಳೀತಾ ಸರ್? ಮೇಜರ್ಲಿ ಐದ್ ತರ ಸಿರಿಧಾನ್ಯಗಳು ಬೆಳೀತಿದ್ದಾರೆ, ನವಣೆ, ಸಾಮೆ, ಹಾರ್ಕ, ಊದ್ಲು, ಕೊರ್ಲೆ, ಇದೆಲ್ಲ ಬೆಳೀತಿದ್ದಾರೆ ಸರ್. ಅಂದ್ರೆ ಮೇಜರ್ ಬರೋದು ನವಣೆ, ಸಾಮೆ ಮೇಜರ್ಲಿ, ಎಲ್ಲಾ ತರದ್ ಬೆಳೀತಿದ್ದಾರೆ. ಸ್ಪೆಷಲಿ ನಮ್ದೊಬ್ರು ಡೈರೆಕ್ಟರ್ ಇದ್ದಾರೆ ಸರ್, ಶಿವಾನಂದ್ ಬೆಳ್ಳೆ ಸರ್ ಅಂತ. ಸೊ ಅವ್ರ ಹತ್ರ ಯಾವ್ದೇ ಒಂದ್ ಪರ್ಟಿಕ್ಯುಲರ್ ಮಿಲ್ಲೆಟ್ಸ್ ಕೇಳಿದ್ರು ಎಲ್ಲಾ ತರ ಮಿಲ್ಲೆಟ್ಸ್ ಬೆಳೀತಿದ್ದಾರೆ ಅವ್ರು ವರ್ಷಕ್ಕೆ. ಒಂದ್ 5-6 ಎಕರೆ ಪರ್ಟಿಕ್ಯುಲರ್ ಅದಕ್ಕೆ ಎತ್ತಿರ್ತಾರ ಅವ್ರು ವರ್ಷಕ್ಕೆ ಇದು ಬೆಳಿಬೇಕು ಅಂತ. ಸೊ ಹಂಗಾಗಿ ಅವ್ರ ಕಡೆ ಅಂತೂ ಕಂಟಿನ್ಯೂಸ್ ಆಗಿ ಸಿಗುತ್ತೆ ಸರ್. ಈಗ 600 ಜನ ಏನು ತಮ್ಮ ಮೆಂಬರ್ಸ್ ಹೇಳಿದ್ರೆ ಎಲ್ಲರೂ ಒಕ್ಕಲ್ತನದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ, ಎಲ್ಲರೂ ಸಿರಿಧಾನ್ಯಗಳನ್ನು ಬೆಳೀತಾರೆ. ಹಾ ಸರ್, ಇದ್ರಲ್ಲಿ ಏನಿದೆ ಅಂತಂದ್ರೆ 600 ಜನ ನಾವು ಎಂಥವ್ರಿಗೆ ಮೆಂಬರ್ಸ್ ಮಾಡ್ಕೊಂಡಿದೀವಿ ಅಂದ್ರೆ ದೇ ಆರ್ ಫುಲ್ಲಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಸೊ ಅಂತವ್ರನ್ನ ನಾವು ನಮ್ಮ ಮೆಂಬರ್ಸ್ ಆಗಿ ಮಾಡ್ಕೊಂಡು, ಬಿಕಾಸ್ ಅವ್ರು ಸುಮ್ನೆ ಹೊಲ ಇದೆ ಅವ್ರ ಹೆಸರಲ್ಲಿ ಕುಟುಂಬಗಳು. ಹಾ ಸರ್, ಅಂದ್ರೆ ಜಸ್ಟ್ ಅವ್ರ ಹೊಲ ಇದೆ, ಅವ್ರು ಏನು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಇಲ್ಲ ಅಂದ್ರೆ ಅದು ವೇಸ್ಟ್ ಸರ್ ನಮ್ಮ ಹತ್ರ ಮಾಡ್ಕೊಂಡು, ಬಿಕಾಸ್ ವಿ ಕಾಂಟ್ ಪ್ರೊವೈಡ್ ಸರ್ವಿಸ್ ವಾಟ್ ಎವರ್ ದೇ ವಾಂಟ್. ಅಂದ್ರೆ ಈಗ ನಾವು ಎಕ್ಸಾಂಪಲ್ ಒಂದು ಇನ್ಪುಟ್ ಸರ್ವಿಸ್ ಆಗಿರ್ಬೋದು, ನಮ್ಮ ಹತ್ರ ಮೆಂಬರ್ ಆಗಿರೋದ್ ರೀಸನ್ ಅವ್ರು ಸರ್ವಿಸ್ ಸಿಗ್ಬೇಕು ಅಂತ. ಸೊ ಹಂಗಾಗಿ ಎಲ್ಲರೂ ಪ್ಯೂರ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಫ್ಯಾಮಿಲೀಸ್ ಇದೆ ನಮ್ಮ ಹತ್ರ ಇರೋ ಮೆಂಬರ್ಸ್ ಎಲ್ಲ. ಸೊ ಹಂಗಾಗಿ ಈಗ 600 ಜನ ಏನಿದ್ದಾರೆ, ಅದರಲ್ಲಿ ಮೇಜರ್ ನಮ್ದು ಒಂದು 10 ವಿಲೇಜಸ್ ಕವರ್ ಆಗುತ್ತೆ ಸರ್ 600 ಮೆಂಬರ್ಸ್ ಅಲ್ಲಿ. 600-10 ವಿಲೇಜ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದ್ ವಿಲೇಜ್ ಅಲ್ಲಿ 20-30 ಜನ ಆತರ ಅಂತೂ ಬೆಳೀತಿದ್ದಾರೆ. FIG ಅಂತ ಮಾಡಿದೀವಿ, ಫಾರ್ಮಿಂಗ್ ಇಂಟ್ರೆಸ್ಟೆಡ್ ಗ್ರೂಪ್ ಅಂತ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಈಗ ಒಂದ್ 10 ಜನ ಏನಿರ್ತಾರೆ ಮಿಲ್ಲೆಟ್ಸ್ ಬೆಳೆಯೋದ್ರಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ. ಸೊ ಅವ್ರದೊಂದು ಪರ್ಟಿಕ್ಯುಲರ್ ಗ್ರೂಪ್, ಆಮೇಲೆ ವೆಜಿಟೇಬಲ್ಸ್ ಬೆಳೆಯೋರ್ಸ್ ಪರ್ಟಿಕ್ಯುಲರ್ ಗ್ರೂಪ್, ಆತರ FIGs ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತಿದೀವಿ ಸರ್. ಈಗ ಎಷ್ಟು ತಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರುವಂತದ್ದು ಸಿರಿಧಾನ್ಯಗಳು, ಮತ್ತೆ ಅದರ ಮೌಲ್ಯವರ್ಧನೆ ಯಾವ ರೀತಿ ಆಗ್ತಾ ಇದೆ? ಈಗ ತಾವು ಹೇಳಿದ್ರಿ ಬಿಸ್ಕೆಟ್ ಮಾಡ್ತಾ ಇದ್ದೀವಿ, ಅಕ್ಕಿ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಇದ ಅಲ್ಲದೆ ಬೇರೆ ಬೇರೆ ಯಾವ ಸಂಸ್ಕರಿತ ಪದಾರ್ಥಗಳನ್ನು ತಯಾರ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಇಟ್ಕೊಂಡಿದ್ರಿ, ಅಥವಾ ಈಗಾಗಲೇ ಆ ಪ್ರಯೋಗದೊಳಗೆ ತಾವು ತೊಳ್ಕೊಂಡಿದ್ದೀರಿ? ಸರ್, ಈಗಾಗಲೇ ನಾವು ರೈಸ್ ಅಂತೂ ಮಾಡಿ ನಮ್ದೇ ಆದಂತ ಪ್ಯಾಕೆಟ್ ಮಾಡಿ ಅದು FSSL ಲೈಸೆನ್ಸ್ ಆಗಿರ್ಬೋದು ಎಲ್ಲ ತಗೊಂಡು ಅದು ಸೇಲ್ ಮಾಡ್ತಿದೀವಿ. ಅದ್ರ ಜೊತೆಗೆ ಮಿಲ್ಲೆಟ್ ಕುಕ್ಕೀಸ್ ಫೇಮಸ್, ಅದು ಒಂದ್ ನಮ್ ಹತ್ರ ಸಿಗೋದು. ಆಮೇಲೆ ಮಿಲ್ಲೆಟ್ಸ್ ಲಡ್ಡು ಅಂತ ಬರುತ್ತೆ ಸರ್, ಅದನ್ನು ಕೂಡ ನಿಮ್ಗೆ ಯಾವ್ದು ಆಪ್ಷನ್ ಬೇಕೋ ಅದು, ನವಣೆ, ಸಾಮೆ, ಊದ್ಲು, ಪರ್ಟಿಕ್ಯುಲರ್ ಯಾವ ಮಿಲ್ಲೆಟ್ಸ್ ಲಡ್ಡು ಬೇಕೋ ಅದು ಮಾಡಿ ಕೊಡಿಸ್ತೀವಿ ಸರ್. ಅದು ಆದ್ಮೇಲೆ ಮತ್ತೆ ಖಾಕ್ರ ಮಾಡಿಸ್ತಿದ್ದೀವಿ. ಖಾಕ್ರ ಸರ್, ಅದು ಓನ್ಲಿ ಮಿಲ್ಲೆಟ್ಸ್ ಸರ್. ಅದು ನಾವು ಜಾಬ್ ವರ್ಕ್ ಮಾಡಿಸ್ತಾ ಇದೀವಿ. ಸೊ ಈ ಪ್ರೆಸೆಂಟ್ ನಾವು ಯೂನಿಟ್ ಹಾಕೋಬೇಕಂದ್ರೆ ಅರೌಂಡ್ 30 ಲ್ಯಾಕ್ಸ್ ರುಪೀಸ್ ಬೇಕು, ಬಿಕಾಸ್ ವಿ ಡೋಂಟ್ ಹಾವ್ ದಟ್ ಮಚ್ ಕ್ಯಾಪಿಟಲ್ ಸರ್. ಸೊ ಹಂಗಾಗಿ ನಾವೇನ್ ಮಾಡ್ತಿದೀವಿ, ಪರಿಚಯ ಇರೋರೊಂದು ರೊಟ್ಟಿ ಕೇಂದ್ರ ಇರುತ್ತಲ್ಲ, ಸೊ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಸರ್ ಇದ್ರೊಳಗೆ ಖಾಕ್ರ ಮಾಡ್ಕೋಬಹುದು ಅಂತ. ಸೊ ನಾವು ಒಂದ್ಸರಿ ಟ್ರಯಲ್ ನೋಡ್ಕೊಂಡು, ಸೊ ಮತ್ತೆ ಅಲ್ಲಿ ನಾವೇ ನಮ್ದೇ ಆದ ರಾ ಮೆಟೀರಿಯಲ್ ತಗೊಂಡೋಗು ನಾವೇ ಮಾಡ್ಕೊಂತಿದೀವಿ ಸರ್. ಅಡ್ಡಿಲ್ಲ, ಈಗ ಖಾಕ್ರ ಮಾಡಬೇಕು ಅನ್ನುವಂತ ವಿಚಾರ ಯಾಕೆ ಬಂತು? ಯಾಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವು ಇಲ್ಲೆಲ್ಲ ಖಾಕ್ರ ಅಂತೂ ಯಾರು ಬಳಸೋದಿಲ್ಲ. ಬಹಳ ಅಂದ್ರೆ ರೊಟ್ಟಿ ಬಳಸಬಹುದು, ಚಪಾತಿ ಮಾಡಬಹುದು ಅಂತವೆಲ್ಲ. ಖಾಕ್ರ ಮಾಡಬೇಕು ಅಂತ ಹೆಂಗ್ ವಿಚಾರ ಬಂತು ಸರ್? ಹೆಂಗ್ ಬಂತು ಅಂದ್ರೆ, ಈಗ ಎಕ್ಸಾಂಪಲ್ ಸಜ್ಜಿ ರೊಟ್ಟಿ ಜಾಸ್ತಿ ಈ ಕಡೆ ಫೇಮಸ್ ಸರ್, ಎಲ್ಲರೂ ತಿನ್ನಕ್ಕೂ ಲೈಕ್ ಮಾಡ್ತಾರೆ. ಸೊ ನಮ್ದೇನ್ ಅಂದ್ರೆ ಅದು ಮಾಡಿದಾಗ ಕನ್ಸಿಸ್ಟೆನ್ಸಿ ಚೇಂಜ್ ಇರುತ್ತೆ ಸರ್ ಅದ್ರದ್ದು ತಿನ್ನೋವಾಗ ಸ್ವಲ್ಪ, ಅಂದ್ರೆ ಪರ್ಟಿಕ್ಯುಲರ್ ಡೇಸ್ ಅಲ್ಲಿ ಇಟ್ಟು ತಿನ್ಬಹುದು, ಆಮೇಲೆ ಸ್ಪೈಸಿ ಇರಂಗಿಲ್ಲ. ಸೊ ಹಂಗಾಗಿ ನಾವೇನ್ ಮಾಡಿದ್ವಿ, ಸ್ವಲ್ಪ ಅದ್ರೊಳಗೆ ಅದು ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ಅದ್ರಲ್ಲೇ ಸಮ್ ಕೈಂಡ್ ಆಫ್ ನೋಡ್ಕೊಂಡು ಯಾವ್ದಾವ್ ತರ ಸ್ವಲ್ಪ ಫ್ಲೇವರ್ ಚೇಂಜ್ ಮಾಡ್ಕೊಂಡು ಒಂದೆರಡು ಸರಿ ಟ್ರಯಲ್ ಮಾಡಿದ್ವಿ ಸರ್. ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿ ಬಂತು, ಆಮೇಲೆ ಟೇಸ್ಟ್ ಚೆನ್ನಾಗಿ ಬಂತು, ಬಹಳ ಜನ ಲೈಕು ಮಾಡಿದ್ರೆ ಸರ್. ಫಸ್ಟ್ ಗೆ ನಾವು ಮಾಡಿದಾಗ ಸ್ವಲ್ಪ ಕೊಟ್ವಿ ಸರ್, ಎಲ್ಲ 10-15 ಪೀಸಸ್ ಆತರ ಕೊಟ್ಟಾಗ ಎಲ್ಲರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್, ಆಮೇಲೆ ರಿಪೀಟೆಡ್ ಆರ್ಡರ್ಸ್ ಬರಕ್ ಸ್ಟಾರ್ಟ್ ಆಯ್ತು ನಮ್ಗೆ. ಸೊ ಹಂಗಾದಾಗ ನಾವು ಮತ್ತೆ ಬೇರೆ ಬೇರೆ ಮಿಲ್ಲೆಟ್ಸ್ ಎಲ್ಲ ಟ್ರೈ ಮಾಡ್ಕೊಂತ ಹೋದ್ವಿ ಸರ್ ಈಗ. ಸೊ ಹಂಗಾಗಿ ಈಗ ಎಲ್ಲಾ ತರದ ಮಿಲ್ಲೆಟ್ಸ್ ಪ್ಲಸ್ ರಾಗಿ, ಸಜ್ಜೆ ಮತ್ತೆ ಜೋಳ, ಇಷ್ಟರದ್ದು ಖಾಕ್ರ ನಮ್ ಕಡೆ ಇದೆ. ಅದನ್ನ ತಾವು ಲೋಕಲ್ಲೇ ಮಾರಾಟ ಮಾಡ್ತಾ ಇದ್ರಿ ಸರ್? ಲೋಕಲ್ ತಗೊಂತಾರಿ, ಬಟ್ ನಾವು ಮೇಜರ್ ಮಾಡ್ತಿರೋದು ಜಮ್ ಅಲ್ಲಿ ಸರ್. ಜಮ್ ಆಗಿರ್ಬೋದು, ಡೆಲ್ಲಿ, ಹರಿಯಾಣ, ಅಂದ್ರೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಜಾಸ್ತಿ ಅದ್ರದ್ದು ಸಾಕಷ್ಟು ಪ್ರಮಾಣದೊಳಗೆ ತಮಗೆ ಡಿಮ್ಯಾಂಡ್ ಸಿಗಬಹುದು ಅಂತ ಸರ್. ಅಲ್ಲಿ ಮೇಜರ್ ಆಗಿ ಅವ್ರು ಮಾಡೋದು ವೀಟ್ ಹಾಕೋದು, ಗೋಧಿದ್ ಮಾಡ್ತಾರೆ, ಬಟ್ ಮಿಲ್ಲೆಟ್ಸ್ ಯಾರು ಟ್ರೈ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ನಾವು ಮಾಡಿದ್ದಿಲ್ಲಿ ಲೋಕಲ್ ರೀಸನ್ ಅಲ್ಲಿ. ಮತ್ತೆ ಆಮೇಲೆ ನಮ್ಗೆ ಟೇಸ್ಟ್ ಚೆನ್ನಾಗಿರೋದ್ರಿಂದ ಸೊ ಬೇರೆ ಬೇರೆ ಕಡೆಯಿಂದ ಮೇಜರ್ ಆರ್ಡರ್ಸ್ ಎಲ್ಲ ಡೆಲ್ಲಿ, ಸೊ ಆ ಕಡೆ ನಾರ್ತ್ ಇಂಡಿಯಾದಿಂದ ಜಾಸ್ತಿ ಬರ್ತಾ ಇದೆ. ಗುಜರಾತ್ ದಿಂದ ಯಾವ ರೀತಿ ಸ್ಪಂದನ ಆಯ್ತು? ಯಾಕಪ್ಪ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಖಾಕರಾನೆ ಮಾಡ್ತಾರ, ರಾಜಸ್ಥಾನದೊಳಗಾಯ್ತು, ಅಲ್ಲಿ ನಿಮ್ಮ ಮಿಲ್ಲೆಟ್ಸ್ ಖಾಕರಾ ಅದಂತ ಅಂದ್ಕೊಳ್ಳಿ ಅವ್ರಿಗೆ ಬಹಳ ಖುಷಿ ಆಗಿರ್ಬೋದು. ಹಾ ಸರ್, ಆಕ್ಚುಲಿ ನಮ್ದು ಏನಾಯ್ತು ಅಂದ್ರೆ ನಾವು ಈಗ ಲಾಸ್ಟ್ ಮಂತ್ ಡೆಲ್ಲಿಲಿ ಬಂದಿದ್ದು ಸರ್, ಸಿರಿ ಅನ್ನ ಗ್ಲೋಬಲ್ ಕಾನ್ಫರೆನ್ಸ್. ಸೊ ಅಲ್ಲೂ ನಾವು ಪಾಲ್ ತಗೊಂಡಿದ್ವಿ, ಹೋಗಿ ನಮ್ ಸ್ಟಾಲ್ ಹಾಕಿ ಪರ್ಟಿಕ್ಯುಲರ್ ನಮ್ದೆಲ್ಲ ವಸ್ತುಗಳು ಶೋಕೇಶ್ ಇಟ್ಟಿದ್ವಿ, ಆಮೇಲೆ ಸ್ಯಾಂಪಲಿಂಗ್ ಇಟ್ಟಿದ್ವಿ. ಸೊ ಅಲ್ಲೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಕಂಟ್ರೀಸ್ ಇಂದನು ಜಾಸ್ತಿ ಜನ ಬೈಯರ್ಸ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅವರು ಬಂದಿದ್ರು. ಆಮೇಲೆ ಬೇರೆ ಬೇರೆ ರಾಜ್ಯದಿಂದ ರೈತರು ಬಂದಿದ್ರು, ಮತ್ತೆ ಬೇರೆ ಬೇರೆ ರೈತ ಉತ್ಪಾದಕ ಕೇಂದ್ರಗಳಾಗಿರ್ಬೋದು. ಆಮೇಲೆ ಇದು ಪರ್ಟಿಕ್ಯುಲರ್ ಸಿರಿಧಾನ್ಯಗಳಿಂದ ಯಾರ್ಯಾರು ಸ್ಟಾರ್ಟ್ಅಪ್ ಕಂಪನೀಸ್ ಇದೆ ಅಲ್ಲ, ಎಲ್ಲರೂ ಬಂದಿದ್ರು ಸರ್. ಆಮೇಲೆ ಅವ್ರದ್ದು ಹೇಳಿರೋ ಒಂದೇ ಒಂದ್ ವರ್ಡ್ ಅಂದ್ರೆ, ನಾವು ಬೇರೆ ಕಡೆ ಎಲ್ಲ ಖಾಕರಾ ತಿಂದಿದೀವಿ, ಬಟ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಇವನ್ ಟೇಸ್ಟ್ ಅಲ್ಲಿ ಆಗಿರ್ಬೋದು, ಇಟ್ಸ್ ಅ ವೆರಿ ಕ್ರಿಸ್ಪಿ ಅಂಡ್ ವೆರಿ ಟೇಸ್ಟಿ ಸರ್. ಆಮೇಲೆ ನಾವು ಜಾಸ್ತಿ ಆಯಿಲ್ ಯೂಸ್ ಮಾಡಿಲ್ಲ ಅದರಲ್ಲಿ, ವೆರಿ ಲೆಸ್ ಕ್ವಾಂಟಿಟಿ ಸರ್, ಇವನ್ 1-2% ಆಫ್ ಆಯಿಲ್ ಇದೆ ಅದರಲ್ಲಷ್ಟೇ. ಸೊ ಅದೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದಾಗ ಬಹಳ ಜನ ಅವ್ರ ಖಾಕರಕ್ಕೂ ನಮ್ ಖಾಕರಕ್ಕೂ ಕಂಪೇರ್ ಮಾಡಿದಾಗ ನಮ್ದು ಟೇಸ್ಟ್ ಇವನ್ ವೆರಿ ಗುಡ್ ಇದೆ ಸರ್. ಸೊ ಹಂಗಾಗಿ ಅವರು ಕೂಡ ಜಾಸ್ತಿ ಅದ್ರ ಬಗ್ಗೆ ಪಾಸಿಟಿವ್ ಇದು ರಿಯಾಕ್ಷನ್ಸ್ ಕೊಟ್ಟಿದ್ರು. ಈಗೇನು ತಾವು ದಿಲ್ಲಿ ಒಳಗ ಏನು G20 ಮೀಟ್ ಆಯ್ತು, ಅಲ್ಲಿ ಹೋಗಿ ಎಲ್ಲ ಶೋ ಮಾಡಿದ್ರಿ, ಇದೇ ರೀತಿಯಾಗಿ ಏನು ಕೇಂದ್ರ ಸರ್ಕಾರದ ಯೋಜನೆ ಏನದ, ಎಲ್ಲೆಲ್ಲಿ G20 ಮೀಟ್ಸ್ ಆಗ್ತಾವ ಅಲ್ಲೆಲ್ಲ ಈ ಸಿರಿಧಾನ್ಯಗಳ ತಿನಿಸುಗಳನ್ನ ಕೊಡಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ. ಹೌದು, ಈಗ ಏನು ಎಲ್ಲಿ ನಡೀತಾ ಇದ್ದಾವೆ ಅಲ್ಲಿ ಕೂಡ ತಾವು ಪಾರ್ಟಿಸಿಪೇಟ್ ಮಾಡ್ತೀರಿ ಮುಂದಿನ ದಿನಗಳಲ್ಲಿ? ಹಾ ಸರ್, ಖಂಡಿತ ಸರ್. ಈಗ ಫಸ್ಟ್ ನಮ್ದು ಇನಿಷಿಯೇಟಿವ್ ಸ್ಟಾರ್ಟ್ ಆಗಿರೋದು ರಾಯಚೂರ್ ಮಿಲ್ಲೆಟ್ಸ್ ಮೇಳದಿಂದ ಸರ್. ಮಿಲ್ಲೆಟ್ಸ್ ಕಾನ್ಕ್ಲೇವ್ 2023 ಅಲ್ಲಿ ಫಸ್ಟ್ ಮಾಡಿದ್ರು ಸರ್. ಅದು ಆದ್ಮೇಲೆ ನಾವು ಫಸ್ಟ್ ಪಾರ್ಟ್ ತಗೊಂಡಿದ್ದು ಅಲ್ಲಿ ಸರ್. ಅದು ಆದ್ಮೇಲೆ ನೆಕ್ಸ್ಟ್ ನಾವು ಬೆಂಗಳೂರು ಆಗಿರ್ಬೋದು, ಬೆಂಗಳೂರಲ್ಲಿ ಜನವರಿ ಅಲ್ಲಿ ಆಯ್ತು ಸರ್, ಅಲ್ಲಿ ತಗೊಂಡ್ವಿ. ಅದು ಆದ್ಮೇಲೆ ಡೆಲ್ಲಿ ಹೋದ್ವಿ. ಸೊ ಇದೇ ತರ ಎಲ್ಲೆಲ್ಲಿ ಮೇನ್ ಮೇನ್ ಕಾನ್ಫರೆನ್ಸ್ ಎಲ್ಲೆಲ್ಲಿದೆ ಅಲ್ಲಿ ಎಲ್ಲಾ ಕಡೆ ನಾವು ಅಟೆಂಡ್ ಮಾಡಿದೀವಿ ಸರ್. ಇನ್ ಮುಂದೆ ಆದ್ರೂ ಅಟೆಂಡ್ ಮಾಡ್ತೀವಿ ಸರ್, ಬಿಕಾಸ್ ಅಲ್ಲಿ ಏನಾಗುತ್ತೆ, ನಮ್ಗೆ ಕಸ್ಟಮರ್ ಸಿಗ್ತಾರೆ ಸರ್. ಆಮೇಲೆ ನಮ್ಮ ಪ್ರಾಡಕ್ಟ್ ಒಂದು ಅದು ಎಲ್ಲರ ಕಡೆನು ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗೋದ್ರಿಂದ ಸೊ ಸ್ವಲ್ಪ ನಮಗೂ ಪ್ಲಸ್ ಪಾಯಿಂಟ್ ಇದೆ ಸರ್. ಅದು ಅಲ್ಲಿ ನಿಮಗೆ ಯಾವ್ಯಾವ ದೇಶದ ಪ್ರತಿನಿಧಿಗಳಿಗೂ ಭೇಟಿಯಾದ್ರು ಸರ್? ಆಲ್ಮೋಸ್ಟ್ ಅಲ್ಲಿ 30-40 ಕಂಟ್ರೀಸ್ ಇಂದ ಬಂದಿದ್ರು ಸರ್. ಅಂದ್ರೆ ಪರ್ಟಿಕ್ಯುಲರ್ಲಿ ಮಿಲ್ಲೆಟ್ಸ್ ಇಂಟ್ರೆಸ್ಟೆಡ್ ಯಾರ್ಯಾರು ಇದಾರಲ್ಲ ಸರ್, ಎಕ್ಸಾಂಪಲ್ ಆಫ್ರಿಕನ್ ಕಂಟ್ರೀಸ್ ಆಗಿರ್ಬೋದು, ಆಮೇಲೆ ಯುಕೆ ಇಂದ, ಸೊ ಜಾಸ್ತಿ ಕಂಟ್ರೀಸ್ ಇಂದ ಬಂದಿದ್ರು ಸರ್. ಅದು ಸ್ಪೆಷಲಿ ಫಾರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿರೋದ್ರಿಂದ ಬೇರೆ ದೇಶದವರಿಗೆ ಜಾಸ್ತಿ ಅಲ್ಲಿ ಇದೋಯ್ತು ಸರ್. ನಮ್ಗೆ ಕೊಟ್ಟಿರೋದ್ರಲ್ಲಿ ಸ್ಟಾರ್ಟ್ಅಪ್ ಯಾರ್ಯಾರು ಇದಾರೆ ಮಿಲ್ಲೆಟ್ಸ್ ಅಲ್ಲಿ, ಆಮೇಲೆ ಎಫ್ಇಒಸ್ ಯಾರ್ಯಾರು ಇದಾರೆ, ಅವ್ರಿಗಷ್ಟೇ ಅಲ್ಲಿ ಚಾನ್ಸ್ ಕೊಟ್ಟಿದ್ರು ಸರ್ ಬಂದು ಪಾಲ್ಗೊಳ್ಳಕ್ಕೆ. ಅಡ್ಡಿಲ್ಲ, ಈಗ ಯಾರ ಜೊತೆಗೆ ತಾವು ಮಾತಾಡಿದ್ರಿ, ಚರ್ಚೆ ಮಾಡಿದ್ರಿ, ಅವ್ರ ಜೊತೆಗೆ ನಿಮ್ಮ ಒಂದು ವ್ಯವಹಾರ ಬಿಸ್ನೆಸ್ ಮುಂದುವರಿತದ ಅಂತ ಅನಿಸ್ತದೆ ತಮಗೆ? ಹಾ ಖಂಡಿತ ಸರ್, ಬಿಕಾಸ್ ಏನಾಯ್ತು ಅಂದ್ರೆ ಈಗ ನಾವು ಮೊಜಾಂಬಿಕ್ ಆಫ್ರಿಕನ್ ಕಂಟ್ರಿ ಇಂದ ಒಂದು ಆರ್ಡರ್ ಸಿಕ್ತು ಸರ್, ಅದು ಅರೌಂಡ್ 60,000 ರುಪೀಸ್. ಸೊ ಅದನ್ನ ಪ್ರೊಸೆಸ್ ಮಾಡಬೇಕು ಸರ್. 60,000 ರೂಪಾಯಿದು ಅಂದ್ರೆ ಅದು ಜಸ್ಟ್ ಫಾರ್ ಸ್ಯಾಂಪಲಿಂಗ್ ಸಲುವಾಗಿ, ಅವ್ರ ಸ್ಯಾಂಪಲ್ ಪೀಸಸ್ ಅಷ್ಟೇ ಸರ್. ಇನ್ ಕೇಸ್ ಅದು ಓಕೆ ಆದ್ರೆ ಇನ್ ಫ್ಯೂಚರ್ ವಿ ವಿಲ್ ಗೆಟ್ ಬಲ್ಕ್ ಆರ್ಡರ್ಸ್ ಫ್ರಮ್. ಅಡ್ಡಿಲ್ಲ, ಈಗ ನಿಮ್ಮ ಒಂದು ಕಂಪನಿ ಪ್ರತಿನಿಧಿಯಾಗಿ ನೀವು ಈ ಕೆಲಸ ಮಾಡಿದ್ರಿ, ಸಾಮಾನ್ಯವಾಗಿ ನಾವು ಸಿರಿಧಾನ್ಯಗಳ ಬಗ್ಗೆನೇ ವಿಚಾರ ಮಾಡಿದಾಗ ಜಾಗತಿಕ ಮಾರುಕಟ್ಟೆ ಒಳಗ ನಾವೇನು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದೀವಿ, ಮತ್ತು ಮುಂದಿನ ದಿನಗಳಲ್ಲಿ ಭಾರತದ ಸಿರಿಧಾನ್ಯಕ್ಕೆ ಯಾವ ರೀತಿಯಾದಂತಹ ಒಂದು ಸ್ಪಂದನೆ ಸಿಗಬಹುದು ಅಂತ ಅನಿಸ್ತದೆ ನಿಮಗೆ? ಸರ್, ಇವಾಗ ಇವಾಗ ಏನಾಗ್ತಿದೆ, ಎಲ್ಲರಿಗೂ ಅದೊಂದು ಸಿರಿಧಾನ್ಯ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಇವಾಗ ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ ಸರ್ ಅದರಿಂದ. ಸೊ ಈಗ ನಾವು ಹೋದಾಗ ಏನಿದೆ, ವಿಲೇಜಸ್ ಮತ್ತೆ ಇದಕ್ಕೆ ಕಂಪೇರ್ ಮಾಡಿದಾಗ ಅರ್ಬನ್ ಸಿಟೀಸ್ ಅಲ್ಲಿ ಹ್ಯೂಜ್ ನಾಲೆಜ್ ಇದೆ ಸರ್ ಅದ್ರ ಬಗ್ಗೆ ಎಲ್ರಿಗೂ. ಸೊ ಹಂಗಾಗಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅರ್ಬನ್ ಸಿಟೀಸ್ಗಳೆಲ್ಲ, ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ದೇ ವಾಂಟ್ ಟು ಈಟ್ ಹೆಲ್ದಿ ಫುಡ್ಸ್, ಅದು ನಾವು ಕಂಡ್ಕೊಂಡಿರೋದು ಸರ್ ಅಲ್ಲಿ ಹೋದಾಗೆಲ್ಲ. ಸೊ ಹಂಗಾಗಿ ಇದು ಎಷ್ಟು ನಾವು ಜಂಕ್ ಫುಡ್ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಜನರು, ಅಷ್ಟೇ ದೇ ವಾಂಟ್ ಟು ಗೋ ಟುವರ್ಡ್ಸ್ ಹೆಲ್ದಿ ಫುಡ್. ಸೊ ಹಂಗಾಗಿ ಅದ್ರ ಬಗ್ಗೆ ಮುಂದೆ ಆದ್ರೂ ಇದಕ್ಕೆ ಜಾಸ್ತಿ ಇದು ಇದೆ ಸರ್, ಲೈಕ್ ಮಾರ್ಕೆಟಿಂಗು ಇದೆ, ಆಮೇಲೆ ಪ್ರಾಮುಖ್ಯತೆನೂ ಇದೆ ಇದಕ್ಕೆ ಮುಂದೆ ಆದ್ರೂ. ಈಗ ನಿಮ್ಮ ಅನುಭವದ ಪ್ರಕಾರ ರೆಡಿ ಟು ಈಟ್ ಏನು ಫುಡ್ಸ್ ಅದಾವ, ಅವು ಸರಳವಾಗಿ ಮಾರ್ಕೆಟ್ ಆಗ್ತಾವ, ಅಥವಾ ಈಗ ತಾವ್ ಹೇಳಿದ್ರೆ ನವಣೆಯಿಂದ ಅಕ್ಕಿ ಮಾಡ್ತೀವಿ, ಸಾವಿಯಿಂದ ಅಕ್ಕಿ ಮಾಡ್ತೀವಿ, ಅಕ್ಕಿ ತಗೊಂಡು ಅನ್ನ ಮಾಡಿ ಊಟ ಮಾಡುವಂತದ್ದು, ಯಾವ್ದಕ್ಕೆ ಜನ ಪ್ರಿಫರ್ ಮಾಡ್ತಾ ಇದ್ದಾರೆ? ರೆಡಿ ಟು ಈಟ್ ಮಾಡ್ತಾರೆ ಸರ್, ಬಿಕಾಸ್ ಎಲ್ಲರೂ ಈಗ ಹೆಂಗಿದೆ, ವೆರಿ ಲೆಸ್ ಟೈಮ್ ಇರೋದ್ರಿಂದ ಯಾರಿಗೂ ಅಷ್ಟು ಟೈಮ್ ಇಲ್ಲ ಸರ್, ಅದು ನೆನೆ ಹಾಕಿ ಮತ್ತೆ 1-6 ಅವರ್ಸ್ ಇಟ್ಟು ರೈಸ್ ಮಾಡಿ ತಿಂದು ಅಷ್ಟೇ ಯಾರಿಗೂ ಪೇಷನ್ಸ್ ಇಲ್ಲ ಸರ್. ಎಲ್ಲರೂ ಏನ್ ಮಾಡ್ತಾರೆ, ರೆಡಿ ಟು ಇಟ್, ಲೈಕ್ ಬಿಸ್ಕಿಟ್ ಆಗಿರ್ಬೋದು, ಈಗ ಕಿಚಡಿ ಮಿಕ್ಸ್ ಆಗಿರ್ಬೋದು, ದೋಸಾ ಮಿಕ್ಸ್ ಆಗಿರ್ಬೋದು, ಆಮೇಲೆ ಲಡ್ಡು ಆಗಿರ್ಬೋದು, ಅಂದ್ರೆ ಜಸ್ಟ್ ಅವ್ರಿಗೆ ಏನೋ ತಗೋಬೇಕು ತಿನ್ಬೇಕು. ಸೊ ಹಂಗಾಗಿ ರೆಡಿ ಟು ಇಟ್ ಗೆ ಜಾಸ್ತಿ ಮಾರ್ಕೆಟಿಂಗ್ ಇದೆ ಪ್ರೆಸೆಂಟ್ ಇದ್ರಲ್ಲಿ. ಈಗ ವಿದೇಶಿಗರು ಭಾರತೀಯ ತಿನಿಸುಗಳ ಬಗ್ಗೆ ಅವರ ಒಂದು ಅಭಿಪ್ರಾಯ ಏನಿದೆ, ಯಾವ ರೀತಿ ಅವರು ಸ್ವೀಕಾರ ಮಾಡ್ತಾರೆ ಇವನ್ನ? ಸರ್ ವಿದೇಶಿಗರು ಅಂತಂದ್ರೆ ನಮ್ಮ ಹತ್ರ ಎಷ್ಟು ಜನ ಬಂದಿದ್ರು ಸರ್, ಈಗ ಎಕ್ಸಾಂಪಲ್ ಶ್ರೀಲಂಕಾಯಿಂದ ಬಂದಿದ್ರು, ಆಫ್ರಿಕಾ ಕಂಟ್ರೀಸ್ ಇಂದ ಬಂದಿದ್ರು, ಆಮೇಲೆ ಯುಕೆ ಇಂದ ಬಂದಿದ್ರು, ಫ್ರಾನ್ಸ್ ಇಂದ ಬಂದಿದ್ರು. ಸರ್ ಎಲ್ಲರೂ ನಮ್ ಪ್ರತಿಯೊಂದು ಪ್ರಾಡಕ್ಟ್ ಟೇಸ್ಟ್ ಮಾಡಿದಾಗ ಅವ್ರಿಗೆ ಏನ್ ಅನ್ಸಿತ್ತು ಅಂದ್ರೆ ಅವ್ರ ಕಂಟ್ರಿಲಿ ಏನ್ ತಿಂತಾರಲ್ಲ ಅದ್ರದ್ದು ದೇ ಆರ್ ಫುಲ್ಲಿ ಡಿಫ್ರೆಂಟ್ ಸರ್ ಅಲ್ಲಿ ಮತ್ತೆ ಇಲ್ಲಿ. ಬಿಕಾಸ್ ನಮ್ ಕಡೆ ಸ್ಪೈಸ್ ಜಾಸ್ತಿ ಇರುತ್ತೆ, ಆಮೇಲೆ ಸ್ವೀಟ್ಸ್ ಆಗಿರ್ಬೋದು. ಸೊ ಹಂಗಾಗಿ ಸ್ಪೆಷಲಿ ಮಿಲ್ಲೆಟ್ಸ್ ಅಂತಂದ್ರೆ ಅವರಿಗೂ ತುಂಬಾ ಒಂಥರ ಸರ್ ಇಂಟ್ರೆಸ್ಟ್ ಇದೆ ತಿನ್ನಕ್ಕೂ, ಮತ್ತೆ ಅದ್ರ ಟೇಸ್ಟ್ ಆಗಿರ್ಬೋದು. ಭಾರತೀಯ ತಿನಿಸುಗಳ ಬಗ್ಗೆ ವಿಶೇಷವಾದಂತಹ ಒಂದು ಆಸ್ತಿ ಆಸಕ್ತಿ ಇದೆ ಸರ್? ಆಸಕ್ತಿ ಇದೆ, ಇಲ್ಲ ಹೆಲ್ದಿ ಇರ್ತಾವ ಮತ್ತು ವಿಷಮುಕ್ತ. ವಿಶೇಷವಾಗಿ ಈಗೇನು ಇಂತಹ ಸಿರಿಧಾನ್ಯಗಳಾವ, ಅವು ವಿಷಮುಕ್ತವಾದಂತಹ ವಾತಾವರಣದೊಳಗೆ ಬೆಳೆದಂತವು. ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ ಅವ್ರಿಗೆಲ್ಲರಿಗೂ? ಹಾ ಸರ್, ಈಗ ಏನಾಗಿದೆ ಅಂತಂದ್ರೆ ನಾವು ಇದು ಏನಕ್ಕೆ ನಾವು ಆರ್ಗ್ಯಾನಿಕ್ ಫುಡ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಇದು ಸೋ ಮಾಡಿದ್ಮೇಲೆ ಫ್ರಮ್ ಸೋಯಿಂಗ್ ಸ್ಟೇಜ್ ಟು ಹಾರ್ವೆಸ್ಟಿಂಗ್ ಸ್ಟೇಜ್ ಏನಿದೆ ಯಾವುದೇ ರೀತಿ ಕೀಟನಾಶಕಗಳು ಬೆಳೆಸಂಗಿಲ್ಲ, ಆಮೇಲೆ ಫರ್ಟಿಲೈಸರ್ಸ್ ಗಳು ಯೂಸ್ ಮಾಡಂಗಿಲ್ಲ ಸರ್. ಸೊ ಹಂಗಾಗಿ ಇದಕ್ಕೇನೆ ಒಂದು ಜಸ್ಟ್ ಇದಕ್ಕೇನ್ ಕೊಡಬೇಕು ಅಂದ್ರೆ ವಾಟರ್ ಒಂದೇ ಒಂದ್ ಸರಿ ಒಂದ್ ಎಕರೆಗೆ 200-300 ಲೀಟರ್ ಆಫ್ ವಾಟರ್ ಬೇಕಾಗುತ್ತೆ ಇದು ಬೆಳೆಯಕ್ಕೆ. ಸೊ ಅಷ್ಟು ಕೊಟ್ರೆ ಅಥವಾ ರೇನ್ ಬಂದ್ರು ಅದ್ರ ಮೇಲೆ ಡಿಪೆಂಡ್ ಬೆಳೀತಾರೆ ಸರ್. ಸೊ ಹಂಗಾಗಿ ಕನ್ಸಿಡರ್ ಅದೇ ಆರ್ಗ್ಯಾನಿಕ್ ಫುಡ್. ಈಗ ನೀವು ಪ್ರದರ್ಶನಕ್ಕೆ ಮಾತ್ರ ಅಲ್ಲಿ ಹೋಗಿದ್ರು ಅಥವಾ ಏನು G20 ಒಳಗೆ ಏನು ಸಭೆ ಆಗ್ತದ, ಅಲ್ಲಿ ಏನೇನ್ ನಡೀತಾ ಇದೆ, ಏನೇನ್ ಚರ್ಚೆ ಆಗ್ತದೆ ಗ್ಲೋಬಲ್ ಲೆವೆಲ್ ಒಳಗೆ, ಅದನ್ನು ಕೂಡ ತಾವು ಹೋಗಿ ಏನಾದ್ರೂ ಅಬ್ಸರ್ವ್ ಮಾಡಿದ್ರಿ, ಗಮನಿಸಿದ್ರಿ? ಹಾ ಸರ್, ಅದ್ರೂ ಎರಡು ಮಾಡಿದ್ರಿ. ನಾವ್ ಅಲ್ಲಿ ಹೋಗಿರೋದು ಏನಂತಂದ್ರೆ, ಒಂದು ನಮ್ದು ವಸ್ತುಗಳು ನಮ್ದು ಏನೇನ್ ಪ್ರಾಡಕ್ಟ್ಸ್ ಇದೆ ಎಲ್ಲರಿಗೂ ಗೊತ್ತಾಗ್ಲಿ, ಸೊ ಪಬ್ಲಿಕ್ ಸ್ವಲ್ಪ ಮಾರ್ಕೆಟಿಂಗ್ ಸಿಗ್ಲಿ ಅಂತಾನು ಹೋಗಿದ್ವಿ. ಆಮೇಲೆ ಅಲ್ಲಿ ಹೋದಾಗ ಏನಾಯ್ತು, ನಮ್ಗೆ ಬೇರೆ ಬೇರೆ ಕಂಟ್ರೀಸ್ ಇಂದ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಸಿಕ್ಕು ಸರ್ ಅಲ್ಲಿ. ಸೊ ಹಂಗಾಗಿ ನಮ್ಗೆ ಎಕ್ಸ್ಪೋರ್ಟಿಗೂ ಹೆಲ್ಪ್ ಆಗುತ್ತೆ ಸರ್. ಆಮೇಲೆ ಇವಾಗ ಸ್ವಲ್ಪ ನಮ್ ಇಂಡಿಯನ್ ಕಂಪನೀಸ್ ಇದೆ ಸರ್, ದೇ ಆರ್ ಮೇನ್ಲಿ ಇನ್ವಾಲ್ವ್ ಇನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್. ಸೊ ಹಂಗಾಗಿ ಅವರು ಕೂಡ ನಮ್ಮ ಕುಕ್ಕೀಸ್ ಆಗಿರ್ಬೋದು, ಖಾಕರ ಆಗಿರ್ಬೋದು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ವೆರಿ ಇಂಟ್ರೆಸ್ಟೆಡ್ ಇದಾರೆ. ಸೊ ಹಂಗಾಗಿ ಆ ತರ ಕಾಂಟ್ಯಾಕ್ಟ್ಸ್ ಸಿಕ್ತು. ಅಲ್ಲಿ ಹೋದ್ಮೇಲೆ ಪರ್ಟಿಕ್ಯುಲರ್ ಒಂದ್ ಯೋಜನೆಗಳಿರುತ್ತೆ, ಆಮೇಲೆ ಈಗ ಎಕ್ಸಾಂಪಲ್ PMFME ಆಗಿರ್ಬೋದು. ಸೊ ಅಂತವೇನಾಗುತ್ತೆ, ಒಂದೊಂದು ಇದ್ರಲ್ಲಿ ಒಂದೊಂದು ಡಿಫ್ರೆಂಟ್ ಆದ ಯೋಜನೆಗಳನ್ನು ಬಿಡುಗಡೆ ಮಾಡ್ತಿರ್ತಾರೆ ಸರ್, ಆ ತರನು ಹೆಲ್ಪ್ ಆಗುತ್ತೆ. ತಮ್ಮ ಸಿಬ್ಬಂದಿ ಅಷ್ಟೇ ಹೋಗಿದ್ರು ಅಥವಾ ಸಿಲೆಕ್ಟ್ ರೈತರನ್ನು ಕರ್ಕೊಂಡು ಹೋಗಿದ್ರೆ? ಸರ್ ಅಲ್ಲಿ ಏನಿತ್ತು ಅಂದ್ರೆ, ಒಂದಿದ್ರಿಂದ ಇಬ್ರಿಗೆ ಅಷ್ಟೇ ಚಾನ್ಸ್ ಇತ್ತು ಸರ್. ಈಗ ದೊಡ್ಡ ದೊಡ್ಡ ಫಂಕ್ಷನ್ಸ್ ಅಲ್ಲಿ ಏನಾಗುತ್ತೆ, ಸೆಕ್ಯೂರಿಟಿ ಪ್ರಾಬ್ಲಮ್ ಇಂದ ಓನ್ಲಿ ಸೆಲೆಕ್ಟೆಡ್ ಮೆಂಬರ್ಸ್ ಬಿಡ್ತಾರ ಒಳಗಡೆ. ಸೊ ಹಂಗಿರೋದ್ರಿಂದ ನಾವು ನಮ್ಮ FEಯಿಂದ ಇಬ್ರು ಹೋಗಿದ್ವಿ ಸರ್, ಒಬ್ರು ಡೈರೆಕ್ಟರು ಮತ್ತೆ ನಾನು. ಒಳ್ಳೇದು, ಸಾಕಷ್ಟು ವಿಷಯಗಳನ್ನ ರಕ್ಷಿತ ಅವರೇ ಇಲ್ಲಿ ತನಕ ತಾವು ಹಂಚಿಕೊಂಡಿದ್ದೀರಿ. ಯಾರಾದರೂ ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 8904532434. ಆತ್ಮೀಯರೆ, ರಕ್ಷಿತ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ. ಕಚೇರಿಯ ಸಮಯದಲ್ಲಿ ಅವರನ್ನ ತಾವು ಸಂಪರ್ಕ ಮಾಡಬಹುದು. 8904534234 ಈ ನಂಬರ್ನ ಸಂಪರ್ಕ ಮಾಡಿ ರಕ್ಷಿತಾ ಲಾಡವಂತಿಯವರ ಜೊತೆಗೆ ಮಾತಾಡಬಹುದು. ಮತ್ತೆ FPOಗಳ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವು ಅವರ ಜೊತೆಗೆ ಸಂವಾದ ನಡೆಸಬಹುದು. ಒಳ್ಳೆಯದು ರಕ್ಷಿತಾ ಲಾಡವಂತಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ, ವಿಶೇಷವಾಗಿ ರೈತ ಮಹಿಳೆಯರಿಗೆ, ಯುವ ರೈತರಿಗೆ ತಾವು ಯಾವ ರೀತಿ ಆಳಂದ ಭೂತಾಯಿ ಸಿರಿಧಾನ್ಯ ರೈತ ಉತ್ಪಾದಕ ಕಂಪನಿ ಕೆಲಸ ಮಾಡ್ತಾ ಇದೆ, ಇಲ್ಲಿವರೆಗೆ ಕೇವಲ 2 ವರ್ಷಗಳ ಅವಧಿಯೊಳಗೆ ಯಾವ ರೀತಿ ತಾವು ಸಾಧನೆ ಮಾಡಿದ್ದೀರಿ, ಏನೇನು ಯೋಜನೆಗಳನ್ನು ಇಟ್ಟುಕೊಂಡು ಮುಂದುವರೆದಿದ್ದೀರಿ, ಈ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ತಮ್ಮ ಅನುಭವಗಳನ್ನು ಹೇಳಿದ್ದೀರಿ. ಮುಂದಿನ ದಿನಗಳಲ್ಲಿ ಈ FPO ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿ, ಮತ್ತು ನಮ್ಮ ರೈತರಿಗೆ ಆಸರೆಯಾಗಿ ನಿಲ್ಲಿ, ಮತ್ತು ಮುಂದಿನ ದಿನಗಳಲ್ಲಿ ಏನು ರೈತರು ಹೆಚ್ಚಿನ ಪ್ರಗತಿಯನ್ನು ಕಾಣಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದಾರೆ. ವಿಶೇಷವಾಗಿ ಸಿರಿಧಾನ್ಯಗಳ ಒಂದು ಬೆಳೆಯೊಳಗೆ ಅಂಥ ಎಲ್ಲ ಕನಸುಗಳು ಈಡೇರಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ಇಲ್ಲಿ ತನಕ ತಾವು ಸುದೀರ್ಘವಾಗಿ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಇದುವರೆಗೆ ಆಳಂದ ತಾಲೂಕು ತಡಕಲ ಗ್ರಾಮದ ಭೂತಾಯಿ ಮಿಲೆಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ರಕ್ಷಿತಾ ಮಹಾದೇವಪ್ಪ ಲಾಡವಂತಿ ಅವರೊಂದಿಗಿನ ಸಿರಿಧಾನ್ಯದ ಅನುಭವ ಕುರಿತು ಸಂದರ್ಶನದ ಒಂದನೇ ಭಾಗವನ್ನು ಕೇಳಿದಿರಿ. ಮುಂದುವರೆದ ಭಾಗವನ್ನು ಮುಂದಿನ ವಾರ ಕೇಳುವಿರಿ. ಹಾ.

ಮಗಳೇ ಕೋಗಿಲೆ ತನಿಯೋಳೆ ಬಾಯಾರಿ ಬಂದೆ ಕೊಡು ನೀರ ಮಾವನ ಮಗಳೇ ಕೋಗಿಲೆ ತನಿಯೋಳೆ ಬಾಯಾರಿ ಬಂದೆ ಕೊಡು ನೀರ ಹಚ್ಚಾಗೆ ಕೆರೆಯ ನೀರ್ ಬೆಚ್ಚಾಗೆ ನೀ ಕೊಟ್ಟ ನೀರು ಸಮ ರುಚಿ ಹರಿಯೋ ಕುಡಿಯೋ ನೀರ್ ಹಚ್ಚಾಗೆ, ಕೆರೆಯ ನೀರ್ ಬೆಚ್ಚಾಗೆ, ನೀ ಕೊಟ್ಟ ನೀರು ಸಮಾರುಚಿ.